ಫಲವತ್ತತೆಯಾಗಿ ಬರ್ಲಕತ್ತು. ಇಳುವರಿ ಜಾಸ್ತಿನೇ ಆಗ್ಯದ ಹೊರತಾಗಿ ಕಡಿಮೆ ಆಗಿಲ್ಲ. ಅದಕ್ಕೆ ಒಂದು 2-3 ವರ್ಷ ರೈತರು ಕಾಯ್ಬೇಕಾಗ್ತದೆ. ವಿಷಮುಕ್ತ ಆಗಿರ್ತದೆ, ಸರ್ಕಾರ ಖಾತೆ ತಿಂದ ಭೂಮಿ ಅದೇ ಬಿಡ್ತಿರ್ತದೆ. ಅದು ಬಿಡಬೇಕಾದ್ರೆ 1-2 ವರ್ಷ ಸರಿ ಭೂಮಿ ಒಳಗೆ ಎನರ್ಜೆಟಿಕ್ ಬರಬೇಕಾದ್ರೆ 1-2 ವರ್ಷ ಟೈಮ್ ಹೋಗ್ತದೆ. 1-3 ವರ್ಷ ಭಾಳ ಏನು ಕಡಿಮೆ ಆಗಂಗಿಲ್ಲ, 50% ಏನು ಕಮ್ಮಿಗಲ್ಲ, 75% ಆಗಿರ್ತದೆ. 1-3 ವರ್ಷ ಮಾಡೋದ್ರಿಂದ ಸರಿಯಾಗಿ ಅನುಕೂಲ. ಮೊದಲು ಮನಸ್ಸು ಮಾಡಬೇಕು, ಸಾವಯವ ಕೃಷಿ ಮಾಡಬೇಕು, ಅದರಿಂದ ನಮಗೆಲ್ಲ ಮುಂದೆಲ್ಲ ಅನುಕೂಲ ಆಗ್ತದೆ, ಅದರಿಂದ ಎಲ್ಲ ಒಳ್ಳೇದಾಗ್ತದೆ ಅನ್ನುವಂಥದ್ದು. ಕಡಿಮೆ ಬರ್ತದೆ ಇಳುವರಿ, ಇದರಿಂದ ಆಗೋದಿಲ್ಲ ಅನ್ನುವಂಥದ್ದು ಏನು ನೆಗೆಟಿವ್ ಏನಿಲ್ಲ. ಕಡಿಮೆ ಬರ್ತದೆ ಅನ್ನೋ ತಲೆಯನ್ನು ತೆಗೆದು ಮೊದಲಿದ್ದು 100-100 ಆತದ ಅನ್ನೋ ನಮ್ಮ ಬರೋತನ ನಾವು ಸಾವಯವ ಮಾಡೋದಾಗಂಗಿಲ್ಲ. 1 ವರ್ಷ ಉತ್ಪನ್ನ ಕಡಿಮೆ ಆಗೋದೆ, 2ನೇ ವರ್ಷದಿಂದ ಅವ್ರ ಉತ್ಪನ್ನ ಜಾಸ್ತಿ ಹಾಕೋತ್ತು. ಅದ್ರಾಗ ಯಾರು ರೈತರು ಹೆದರ್ಬೇಕಾಗಂತಿಲ್ಲ. ಇನ್ನು ಸರ್ಕಾರ ಖಾತೆಗೆ ಸ್ವಲ್ಪ ಹೆಚ್ಚು ಕಮ್ಮಿ ತಿಪ್ಪಿ ಕಾತು ಹಾಕೋದ್ರಿಂದ 100-100 ಬೆಳೆ ಬಂದೇ ಬರ್ತದೆ. ಈ ನಮ್ಮ ನೈಸರ್ಗಿಕ ವಿಕೋಪ ಎಷ್ಟೇ ಜಾಸ್ತಿ ಕಮ್ಮಿ ಆದ್ರೂ ನಾವು ಯಾವುದೂ ನಮ್ಗೆ ತೊಂದರೆ ಆಗಿಲ್ಲ. ಈಗ ತಮ್ಮ ಒಂದು ಕೃಷಿಯನ್ನ ನೋಡಿ ಪ್ರೇರಣೆಗೊಂಡಂತಹ ರೈತರು ಬದಲಾವಣೆ ಆಗಿದ್ದಾರಂತೇಳಿ, ತಾವು ಕೂಡ ಸಾವಯವ ಕೃಷಿ ಮಾಡಬೇಕು ಅಥವಾ ಇಂಥ ಒಂದು ಏನೆಲ್ಲ ನಿಸರ್ಗಕ್ಕೆ ಹತ್ತಿರವಾದಂತಹ ಒಂದು ಕೃಷಿ ಮಾಡಿ ನಾವು ಒಂದು ವಿಷಮುಕ್ತ ಆಹಾರವನ್ನ ಬೆಳಿಬೇಕು ಅನ್ನುವಂಥದ್ದು ಅವ್ರ ಮನಸ್ಸೊಳಗೆ ಬಂದ ಅಂತೀರಿ? ರಗಡ್ ಸಾಕಷ್ಟು ಜನರಿಗೆ ಬಂದರ್ರಿ, ಬಹಳ ಜನರು ಮಾಡಕತ್ತಾರ. ಪ್ರತಿಯೊಬ್ಬರು ಜನರ ಬಳಿ ನಾವು ಹೇಳೋದೇ ಬೇಡ, ಕೇಳೋಬೇಡ, ಒಂದ್ಸಲ ನೋಡೋರು ಎಲ್ಲರೂ ಜೀವಾಮೃತ ಮಾಡಕ ಸಾವಯವ ಕೃಷಿ ಅಂತ ಬಹಳ ಜನರು ಒಲವು ತೋರಿಸಿದ್ದಾರೆ. ನಾವು ಅವ್ರಿಗೆ ಒಲವು ತೋರಿಸೋ ಸಲುವಾಗಿ ನಮ್ದೊಂದು ಹನುಮಾನ್ ಸಾವಯವ ಸಂಘ ಮಾಡಿದೀವಿ. ಆ ಸಂಘಗಳ ಮುಖಾಂತರ ಅವರಿಗೆಲ್ಲ ಎರೆಗಳು ಪೀಡಿಸಿ ಕಟ್ಟಿಕೊಟ್ಟಿವಿ, ದನಗಳ ಕಾಲಾಗೆಲ್ಲ ಬೆಡ್ ಹಾಕಿಸಿಕೊಟ್ಟಿವಿ. ಆಮ್ಯಾಗ ನಮ್ಮ ಆತ್ಮ ಅವ್ರದ್ದು ಆಮ್ಯಾಗ ಸಾವಯವ ಯಾರು ಎಕ್ಸ್ಪರ್ಟ್ ಕರೆಸಿ ಸಂಘಗಳ ಮೀಟಿಂಗ್ ಮಾಡಿಸಿವಿ, ಜನರಲ್ಲಿ ಒಂದು ಅರಿವು ಮೂಡಿಸಿದ್ವಿ ಸಾವಯವ ಮಾಡೋದ್ರಿಂದ ಏನಾಗ್ತದಪ್ಪ ಅನ್ನೋ. ಹಿಂಗಾಗಿ ಅವ್ರಿಗೆ ಜನರು ಮನವೊಲಿಸಿ ಸುಮಾರು ಜನರಿಗೆ ಮೊದಲ ಮೀಟಿಂಗ್ ಬರಲಿಕ್ಕೆ ತಯಾರಿದ್ದಿಲ್ಲ, ಆಗಿ ಒಂದು ಮೀಟಿಂಗ್ ಅದು ಬರ್ರಿಪ್ಪ ಸಾವಿರ ಅಂದ್ರೆ 100 ಮಂದಿ ಬಂದ್ಬಿಡ್ತಾರೆ. ಮತ್ತೆ ಹೆಚ್ಚಿನ ಆವಿಷ್ಕರಣೆ ಏನದ ಏನು ಹೇಳ್ತಾರಂತೇಳಿ. ಹೀಗಾಗಿ ಭಾಳ ಜನರು ಸಾವಯವತ್ತ ಒಲವು ಜಾಸ್ತಿ ಆಗಿದೆ. ಆಮ್ಯಾಗೆ ಪಂಚಾಯತಿ ಒಳಗೂ ಅನುದಾನ ಬರ್ಲಿಕ್ಕತ್ತದ, ಪೀಡಿಸ್ಕೊಟ್ಟು ಅವ್ರಿಗೆ ಮಾಡಿರ್ತೇವೆ. ಆದಷ್ಟು ಪ್ರಮಾಣದಾಗ ರೈತರು ಸಾವಯವದತ್ತ ಬಹಳ ದಾಪಕಲಕ್ಕಿದ್ದಾರೆ. ಹಿರಿಯರಿಂದ ಬಂದಂತಹ ಒಂದು ಕೃಷಿಯನ್ನ ನೀವು ಮುಂದುವರಿಸಿ ಸಾಕಷ್ಟು ಅದನ್ನ ಬೆಳೆಸಿದ್ದೀರಿ, ಅಭಿವೃದ್ಧಿ ಮಾಡಿದ್ದೀರಿ, ಹೊಸ ಹೊಸ ತಂತ್ರಜ್ಞಾನಗಳನ್ನ ಅಳವಡಿಸಿಕೊಂಡಿದ್ದೀರಿ. ಇಂಥ ಒಂದು ಸನ್ನಿವೇಶದೊಳಗ ನಮ್ಮ ರೈತರಿಗೆ ಒಂದು ತಂತ್ರಜ್ಞಾನವನ್ನು ಕೊಡಬೇಕು ಅಂತಂದ್ರೆ ನೀವು ಮಾಡಿದ್ದನ್ನೇ ನೀವು ತೋರಿಸ್ತಾ ಇದ್ದೀರಿ, ಅವರು ಇದನ್ನು ನೋಡ್ರಿ, ಇದನ್ನು ಮಾಡ್ರಿ ಅಂತ ಹೇಳಿ ಅನ್ನುವಂಥದ್ದು ಒಂದು ಒಂದು ಅಧಿಕಾರಿತವಾಗಿ ನೀವು ಹೇಳುವಂತಹದ್ದು ಒಂದು ಸಂದರ್ಭ ಈಗಿನ ದಿವಸದೊಳಗೆ ಅದ. ತಮ್ಮ ಶಿಕ್ಷಣ ಏನಾಯ್ತು, ಮತ್ತು ತಾವು ಹಿರಿಯರಿಂದ ಮಾತ್ರ ಕಲ್ತಿದ್ದು ಅಥವಾ ಬೇರೆ ಬೇರೆ ಕಡೆಯಿಂದ ಈ ಕೃಷಿ ಶಿಕ್ಷಣವನ್ನು ತಗೊಂಡು ಇದನ್ನು ಅಳವಡಿಸಿಕೊಳ್ಬೇಕಪ್ಪ ನಾನು ಅನ್ನುವಂಥದ್ದು ಯಾವ ರೀತಿ ತಾವು ಮಾಡ್ತಾ ಇದ್ದೀರಿ? ಮೊದಲ ಮೂಲತಾನೇ ನಮ್ಮದು ಕೃಷಿ ಕುಟುಂಬ. ಮೊದಲೆಲ್ಲ ತಂತ್ರಜ್ಞಾನವು ನಮ್ಮಲ್ಲಿ ಮೊದಲೇದು ಮಾಡ್ಕೋತಿ ಬಂದಿದ್ರಿ. ಈಗ ಹೆಚ್ಚಿನ ಅನುಭವಕ್ಕಾಗಿ ಎಲ್ಲಿ ಯಾರು ಮಾಡ್ರ ಹೆಂಗ ಇವ ಆತ್ಮ ಮೀಟಿಂಗ್ಗಳು ಅನ್ರಿ, ಸಾವಯವ ಯಾರು ರೈತರು ಮಾಡ್ರ ಅವ್ರ ಬಳಿ ಹೋಗುದನ್ರಿ. ಆಮ್ಯಾಗ ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಿಂದ ಆಮ್ಯಾಗ ಒಳ್ಳೆ ಒಳ್ಳೆ ಅವ್ರ ಕೃಷಿ ಪಂಡಿತರಿಂದ ತಿಳುವಳಿಕೆ ಮಾಡಿಕೊಂಡು ನಾವು ಸ್ವಂತ ಅನುಭವ ಇದ್ರು ಯಾರು ನಮ್ಕ ಹೆಚ್ಚು ಮಾಡ್ರಿ. ಇಲ್ಲಿ ನಮ್ಗೆ ನೆರೆ 3 ಕಿಲೋಮೀಟರ್ದ ಮಹಾರಾಷ್ಟ್ರ ಅದ, ನಮ್ಕ ಸುಧಾರಿತ ಒಕ್ಕಲ್ತನ ಮಾಡ್ತಾರ ತಂತ್ರಜ್ಞಾನದಿಂದ. ಅವ್ರದೆಲ್ಲ ಸಾಕಷ್ಟು ಕಡೆ ನೋಡಿ ಬಂದಿದ್ದೇವೆ ಮಾಡಿ. ಹಿಂಗಾಗಿ ಅದಕ್ಕೆ ನಾವು ಪ್ರೇರಣೆ ಆಗಿ ನಾವು ಜನರಿಗೆ ಹಕ್ಕಿಲಿ ಹೇಳುವಂತ ಒಂದು ಧೈರ್ಯ ಬಂದ್ವಿ ನಮ್ಮಲ್ಲಿ. ಸಾವಯವ ಮಾಡ್ರಿ, 100-100 ಸಕ್ಸಸ್ ಆಗ್ತದೆ, ಏನೋ ಹಿಂದೆ ಬೀಳಂಗಿಲ್ಲಪ್ಪ ಅನ್ನೋದು. ಎಲ್ಲ ರೀತಿ ಬೆಳೆ ಮಾಡೋದು, ಒಂದೇ ರೀತಿ ಮಾಡೋದಿಲ್ಲ, ಒಂದೇ ರೀತಿ ಮಾಡಿ ಅದ್ರೊಳಗೆ ಲಾಸ್ ಮಾಡ್ಕೊಳ್ಳೋದಿಲ್ಲ, ಎಲ್ಲ ರೀತಿ ಮಾಡೋದು, ಎಲ್ಲ ಸ್ವಲ್ಪ ಸ್ವಲ್ಪ ಮಾಡೋದು. ನಾನು ಭಾಳ ದೊಡ್ಡ ಜಮೀನವ, ನಾ ಜಾಸ್ತಿ ಮಾಡೀನಿ, ನಿಮ್ಮ ಕ್ಷೇತ್ರ ಸಾಣದಿತ್ತು ಅಂದ್ರೆ ಸ್ವಲ್ಪ ಸ್ವಲ್ಪ ಬೆಳೆ ಮಾಡೋದು. ಒಂದು ಬೆಳೆ ಲಾಸ್ ಆದ್ರೆ ಒಂದು ಬೆಳೆ ನಮ್ಮ ಕೈ ಹಿಡ್ದೇ ಹಿಡಿತು. ಸುತ್ತೆಲ್ಲ ಬದು ಇರ್ತದೆ, ಬದುಗೆಲ್ಲ ತೆಂಗಿನ ಗಿಡಗಳು ಹಚ್ಚೋದು, ಒಳಗೆ ಒಂದು ಅಲ್ಲೆಲ್ಲ ಮಾವಿನ ಗಿಡಗಳು ಹಚ್ಚೋದು, ಆಟೋಮೆಟಿಕ್ ತಮ್ಮ ಉತ್ಪನ್ನ ತಾವು ಕೊಡ್ತಿರ್ತಾವೆ. ಹಿಂಗಾಗಿ ರೈತರು ಒಕ್ಕಲ್ತನ ಮುಂದೆ ಬರ್ಲಿಕ್ಕೆ 100-100 ಸಾಧ್ಯ ಅದ ಹೊರತಾಗಿ ಹಿಂದೆ ಬೀಳುವಂಥ ಪ್ರಶ್ನೆನೇ ಇಲ್ಲ. ಇದಕ್ಕೆ ಯಾರೂ ಧೈರ್ಯ ಗಿಡುವಂಥ ಅವಶ್ಯಕತೆ ಇಲ್ಲ. ನಿಸರ್ಗ ಎಷ್ಟೇ ನಮಗೆ ತೊಂದರೆ ಕೊಟ್ರು ನಾವು ಸುಸ್ಥಿರತೆ ಕಾಯ್ಕೊಳಕ್ಕೆ ಬಂದೇ ಬರ್ತದೆ ಅನ್ನೋ ನಂದು ಅನಿಸಿಕೆ ಅದೆಲ್ಲ ರೈತರಿಗೆ ಹೇಳಕ್ಕೆ. ಈಗ ತಮ್ಮ ಕೃಷಿ ಒಳಗಿನ ಸಾಧನೆಗಾಗಿ ಸರ್ಕಾರ ತಮಗೆ ಗೌರವಿಸಿದೆ, ಉದಯೋನ್ಮುಖ ಕೃಷಿ ಪಂಡಿತ ಪ್ರಶಸ್ತಿ ನೀಡಿದೆ, ಮತ್ತೆ ಬೇರೆ ಬೇರೆ ಯಾವ ಪ್ರಶಸ್ತಿಗಳು ತಮಗೆ ಬಂದವಂತೀರಿ? ಮೊಟ್ಟ ಮೊದಲನೇದಾಗಿ ಬೆಂಗಳೂರಿನಲ್ಲಿ ರವಿಶಂಕರ್ ಗುರುಜಿ ಅವರು ಸಾವಯವ ಕೃಷಿಕ್ ಅಂತೇಳಿ ಮೊಟ್ಟ ಮೊದಲೇ ಪ್ರಶಸ್ತಿ ಕೊಟ್ರು. 2ನೇದಾಗಿ ಕರ್ನಾಟಕ ಸರ್ಕಾರದಿಂದ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಅಂತ ಕೊಟ್ರು ಸಿದ್ದರಾಮಯ್ಯ ಮುಖ್ಯಮಂತ್ರಿಯವರಿದ್ದಾಗ. 3ನೇದಾಗಿ ಸಿದ್ದೇಶ್ವರ ಸಂಸ್ಥೆ ಬಿಜಾಪುರ ಸಿದ್ದೇಶ್ವರ ರತ್ನ ಅಂತೇಳಿ ಕರೆಸಿ ಅವರು ಒಂದು ಪ್ರಶಸ್ತಿ ಕೊಟ್ರು. ಈಗ ಸಂಘ ಸಂಸ್ಥೆಗಳು ಹಲವಾರು ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ. ಹೀಗಾಗಿ ಅದ್ರ ಬಗ್ಗೆ ಆತ್ಮಾದವರು ಒಂದು ಪ್ರಶಸ್ತಿ ಕೊಟ್ಟಿದ್ದಾರೆ. ಅಂದ್ರೆ ನಾವು ಸಾಧನೆ ಮಾಡೋದ್ರಿಂದಾಗಿ ನಮಗೆ ಪ್ರಶಸ್ತಿಗಳು ಬರೋದಷ್ಟೇ ಅಲ್ಲ, ನಮ್ಮ ಬದುಕು ಮತ್ತು ಉಳಿದವರ ಬದುಕು ಅದನ್ನು ನೋಡಿ ಏನು ಪ್ರೇರಣೆ ತಗೊಂಡು ತಮ್ಮ ಹೊಲದೊಳಗೆ ಅಳವಡಿಸಿಕೊಳ್ತಾರ, ಅವ್ರ ಬದುಕು ಕೂಡ ಬದಲಾವಣೆ ಸಾಕಷ್ಟು ಆಗ್ತದೆ. ಏ ರಗಡ್ ಸಾಕಷ್ಟು ಆಗ್ತದೆ ನೋಡಪ್ಪ, ನಾವು ಮಾಡಬೇಕು, ನಾವು ಎಷ್ಟು ಉತ್ಪನ್ನ ತೊಗೊಳ್ಬೇಕು, ಅವ್ರಿಗೆ ಸರ್ಕಾರ ಮಾನ್ಯತೆ ಕೊಡ್ಬೇಕು, ಅವ್ರಿಗೆ ಇಂಥ ಪ್ರಶಸ್ತಿ ಕೊಟ್ಟರು ಹಿಂಗೆ ಮಾಡ್ರಿ ಅನ್ನೋ ಜನರಲ್ಲಿ ಆಟೋಮೆಟಿಕ್ ನಮ್ಮ ತೆರೆಗಳು ಬಂದ್ಬಿಡ್ಬೇಕು. ದಾಪಕಾಲಿಕ ಒಬ್ಬೊಬ್ಬರು ಸಣ್ಣ ಸಣ್ಣ ರೈತರನ್ನ ಮಾಡಿ ಈ ಸಾವಯವ ಕೃಷಿ ಮಾಡಿಕೊಂಡು ಬದನಿ ಬೆಳೆದಾಗಲಿ ಹಿರಿ ಬೆಳೆದಾಗಲಿ ಸೌತೆ ಬೆಳೆದಾಗಲಿ ಸಣ್ಣ ಒಂದು ತಿಂಗಳ ಬೆಳೆಸದೆ ಬೆಳೆದು ಸಣ್ಣ ರೈತರು ಸಾಕಷ್ಟು ನಮ್ಮದು ನೋಡಿ ಮಾದರಿ ತಿಳ್ಕೊಂಡು ಪ್ರಗಡ ಮಂದಿ ಮುಂದೆ ಬರ್ತಾರೆ. ತೊಗರಿ ಒಳಗೆ ಎಷ್ಟೋ ಮಂದಿ ಮಾಡಿದ್ರು ಸಾಧಾರಣ ಒಂದೇ ಬೆಳೆಗೆ ಮಾಡಿದ್ರು ಮನೆಯಲ್ಲಿ ತೊಗರಿಗೆ ಮಾಡಿದ್ರು, ಮೆಕ್ಕೆಜೋಳಕ್ಕೆ ಮಾಡಿದ್ರು, ಹುರುಳಿ ಮಾಡಿದ್ರು, ಮುಗುಳಿ ಮಾಡಿದ್ರು, ಸಿರಿಧಾನ್ಯಗಳು ಮಾಡಿದ್ರು, ಎಲ್ಲ ರೀತಿಯೊಳಗೆ ರೈತರು ದನ ಕಟ್ಟಬೇಕು, ಅವ್ರ ಹೆಂಡಿ ಹುಚ್ಚಿ ಉಪಯೋಗ ಮಾಡಬೇಕು, ಇಲ್ಲೇ ನಮ್ಮಲ್ಲಿ ಬೇರೆ ಆಗಿರೋ ಹಾಲು ಅವ್ರಿಗೆ ಹಾಕ್ತಾರೆ, ಅವ್ರ ಎರಡೂ ರೀತಿ ಉತ್ಪನ್ನ ಮಾಡ್ತಾರೆ. ರೈತರು ಸಾವಿರ ಭಾಳ ಸಾವಿರ ಕೃಷಿ ಮಾಡಕ್ಕೆ ಭಾಳ ಮುಂದೆ ಬರ ಅವ್ರಿಗೆ ದೊಡ್ಡ ಅನುಕೂಲ. ತಾವು ಬೆಳೆ ಬೆಳೆದಲ್ಲದೆ ಈಗೇನು ತಾವು ಹೇಳಿದ್ರಿ ಎರೆ ಗೊಬ್ಬರ ಕೂಡ ಮಾಡ್ತಾ ಇದ್ದೀವಿ ಅಂತೇಳಿ, ಬೇರೆಯವರಿಗೆ ಏನಾದರೂ ಇಂಥ ಗೊಬ್ಬರ ಬೇಕಾಯಿತು ಅಥವಾ ಎರೆ ಹುಳುಗಳು ಬೇಕಾಯಿತು, ಜೈವಿಕ ಗೊಬ್ಬರಗಳು ಬೇಕಾಯಿತು, ಹಸಿರೆಲೆ ಗೊಬ್ಬರ ಬೇಕಾಯಿತು, ಅವರಿಗೆ ತಾವು ಕೊಡುವಂತಹ ಒಂದು ವ್ಯವಸ್ಥೆ, ಸರಬರಾಜು ಮಾಡುವಂತಹ ಒಂದು ವ್ಯವಸ್ಥೆ ಮಾಡ್ತಾ ಇದ್ರೆ ಹೆಂಗೆ ಮಾಡ್ತಿದ್ರು? ನಮ್ಮಲ್ಲಿ ನಮ್ಮ ಜಮೀನು ಜಾಸ್ತಿ ಅದ, ನಮಗೆ ಸಾಲಲ್ಲ ರೀ. ಅವ್ರು ಮೊದಲು ಯಾವ ಸಾವಯವ ಮಾಡ್ತದನ್ನ ಅವ್ರಿಗೆ ಎರೆಗಳು ತಯಾರು ಗೊಬ್ಬರ ತಯಾರಾಗಂತ ಘಟಕಗಳು ಅವ್ರಿಗೆ ಮಾಡಿಕೊಟ್ಟಿದ್ವಿ. ಅವ್ರಿಗೆ ಸಿಮೆಂಟ್ ಆಗಿ ಮಾಡೋದು ಹಂಗಂಗಿಲ್ಲಪ್ಪ, ಅವ್ರ ನಮ್ಮ ಸಂಘದಲ್ಲಿ ಪರಿಶೀಲನೆ ತರಿಸ್ಕೊಟ್ಟಿವಿ. ಬೇಡ ಸ್ವಂತರು ಸ್ವಂತ ಪ್ರಯೋಜನ ರೈತರು ಮಾಡ್ಕೊಂಡು ಹಸಿರೇನು ಕಾರಣಂತರ ಅವ್ರು ಒಂದಾಗ ಎಲ್ಲ ಕಡೆ ತಪ್ಪಲ ಅದು ಮಾಡ್ಕೊಂಡು ಹಿಂಗಾಗಿ ನೋಡಿ ಮಾಡೋದು ಜಾಸ್ತಿ ಆಗಿ ಮಂದಿಯಲ್ಲಿ ಕೊಂಡು ತೋರಿಸ್ಕೊತ ನಿಮ್ಮಲ್ಲಿ ಅದ ಹಿಂಗೆ ಮಾಡಿರಪ್ಪ ಮಾಡಿ ಮಾಡಿ ಅವ್ರಿಗೆ ರೈತರಿಗೆ ಎಬ್ಬಿಸಿ ಆ ಒಂದು ಕೃಷಿ ಮಾಡಕ್ಕೆ ಅದರಿಂದ ಅವ್ರಿಗೆ ಪ್ರೇರಣೆ ಅದ. ಪ್ರತಿಯೊಬ್ಬರು ಹೊಲದಾಗೆಲ್ಲ ಜೀವಾಮೃತ ಮಾಡ್ಲಿಕ್ಕತ್ತಾರ, ಜೀವಾಮೃತ ಹಾಕ್ಲಿಕ್ಕತ್ತಾರ, ಬಾಯಿ ಡೈಜೆಸ್ಟಿವ್ ಆಗ್ತಾರೆ, ಕಸ ಕಡ್ಡಿಗಳು ಎಲ್ಲಿ ಸುಡುವಂಥ ಕೆಲಸ ಇಲ್ಲ, ಎಲ್ಲ ಗಿಡದ ಬುಡಕ್ಕೆ ಅಲ್ಲಲ್ಲಿ ಮಲ್ಸಿಂಗ್ ಮಾಡಿ ಅಲ್ಲೇದಲ್ಲೇ ಕೊಳಿಸುವಂಥ ಪ್ರಯತ್ನ ಮಾಡ್ಲಿಕ್ಕತ್ತಾರ. ಹಿಂಗಾಗಿ ಎಲ್ಲ ಭಾಳ ಜನರು ಆಸಕ್ತಿ ಮೂಡಿಬಿಟ್ಟಾರ. ಇಂಥ ಒಂದು ಬದಲಾವಣೆ ನೋಡಿ ಬಹಳ ಸಂತೋಷ ಅನಿಸ್ತದೆ. ವಿಶೇಷವಾಗಿ ತಾವು ಹೇಳಿದ್ರಿ ಈಗೇನು ಬೆಳೆ ಉಳಿಕೆಗಳನ್ನ ಸುಡುವಂತಹ ಒಂದು ಕೆಲಸ ಏನ್ ಮಾಡ್ತಿದ್ರು ಅದು ಸಂಪೂರ್ಣವಾಗಿ ನಿಂತದ ಅಂತ ಹೇಳಿ ತಾವು ಹೇಳ್ತಾ ಇದ್ರಿ. ಇದು ಈ ಈ ಕ್ಷೇತ್ರದೊಳಗೆ ಸಂಪೂರ್ಣವಾಗಿ ನಿಂತದ ಅಂತೀರಿ ಅಥವಾ ಇನ್ನು ಎಲ್ಲೋ ಕೆಲವೊಬ್ರು ಅದಾರ ಅಂತೀರಿ? ಕೆಲವೊಬ್ರು ಅದಾರ್ರಿ, ತಿಳುವಳಿಕೆ ಮಾಡ್ಕೊಂಬುದು ರೌದಿ ಸುಡೋದ್ರಿಂದ ಹುಲ್ಲು ಸುಡೋದ್ರಿಂದ ಮುಂದೆ ಕಸ ಹೇಳಂಗಿಲ್ಲ, ಎಲ್ಲರೂ ಒಬ್ರು ಇರ್ತಾರ್ರಿ. ಭಾಳ ಜನ ಬೈಯೋದ್ರಿಂದ ಏ ಮಾಡಬೇಡ್ರಿ ಸುಡಬೇಡ್ರಿ ತಂತಾನೆ ಕೃಷಿ ಚಟುವಟಿಕೆ ಜಾಸ್ತಿ ಆಗ್ತದ, ಅವ ಹೋದವ್ರು ಸುಟ್ಟಿಲ್ಲ ಅವಂದಿಟ್ಟು ಉತ್ಪನ್ನ ಬಂದದ. ಇವನ್ ನಿಮ್ಗೆ ಹೇಳ್ಬೇಕಂದ್ರೆ ತೊಗರಿ ಕಟ್ಟಿಗೆ ಸತ್ತಿಗೆ ನಾವು ರೈತರಿಗೆ ಸುಡ್ಕೊಡಲಾಗಿದ್ದೀವಿ. ಅವ್ರ ಬದುವಿನಲ್ಲಿ ಒಗಿಸಿ ಮ್ಯಾಗ ಮಣ್ಣು ಒಗಿಸಿ ಅಲ್ಲೇ ಕೊಳತು ಖಾತ ತಗೊಂಡು ಮಾಡಿಸಲ್ಕತ್ತಿದ್ರು. ತೊಗರಿ ಮಾಡಿರ್ತಾರ ಮಷಿನ್ ರಾಶಿ ಮಾಡೋ ತಳ ಪ್ರೋಣಿಂಗ್ ಓದಿರ್ತದೆ, ಅದೆಲ್ಲ ಆರಿಸ್ತಗದ ಅಲ್ಲೇ ಅರಣಿಗೆ ಹೋಗೋದು, ಅದ್ರ ಮ್ಯಾಗ ಮಣ್ಣು ಒಗಿಸಿ ಅಲ್ಲೇ ಕೊಳ ತಗೊಂತ ಒಂದು ವ್ಯವಸ್ಥೆನೂ ಪ್ರತಿಯೊಬ್ಬ ರೈತರಲ್ಲಿ ಬಂದವು. ನೀರಾವರಿಯವರು ಮಾಡಲಿಲ್ಲ ಅಂದ್ರೆ ಒಣ ಬೇಸಾಯದವರು ಸಾವಯವದತ್ತ ಭಯಂಕರ ಒಲವು ತೋರಿಸಿದ್ದಾರೆ. ಈಗ ತಮ್ಮ ಒಂದು ಸಂಘ ಏನದ ರೈತರ ಸಂಘ, ಆ ಸಂಘದ ಮೂಲಕ ಈಗೇನು ತಾವು ವಿಚಾರಗಳನ್ನ ಹೇಳ್ತಾ ಇದ್ದೀರಿ, ಬೇರೆ ರೈತರಿಗೂ ಅದನ್ನು ಮುಟ್ಟಿಸಿ ಅವರು ಕೂಡ ಹಿಂಗ್ ಮಾಡಬೇಕು ಅನ್ನುವಂಥದ್ದು ಅವ್ರ ಮೇಲೆ ಏನಾದರೂ ತಾವು ತಿಳಿಸಿ ಒಂದು ಪರೀಕ್ಷೆ ಮಾಡುವಂಥದ್ದು ಅಥವಾ ಅವರಿಗೆ ಒಂದು ಗಮನಿಸುವಂತಹ ಒಂದು ಕೆಲಸ ಅಂದ್ರೆ ಇಂಥ ಒಂದು ಬದಲಾವಣೆಗಳಾಗಬೇಕು ಅಂತೇಳಿ, ಒಂದು ಇಲ್ಲ ನೀವು ಇದನ್ನ ಮಾಡ್ರಿ ಇದು ಕರೆಕ್ಟ್ ಅದ ಈ ಹಾದಿಯೊಳಗೆ ಹೋಗ್ರಿ ಅಂತೇಳಿ ನೀವು ಯಾವ ರೀತಿ ಮಾಡಿರಿ, ಅಥವಾ ನಿಮ್ಮನ್ನು ನೋಡಿಕೊಂಡು ನಿಮ್ಮ ಸಂಘದೊಳಗೆ ಯಾರು ರೈತರು ಮಾಡಿದ್ದಾರೆ ಅವ್ರು ಮಾಡಿದ್ದನ್ನ ನೋಡಿಕೊಂಡು ಬೇರೆಯವರಿಗೂ ಕೂಡ ಇಂಥ ಒಂದು ಮಾದರಿ ಅದ ನೀವು ಮಾಡ್ರಿ ಅನ್ನುವಂಥದ್ದು ಹೇಳ್ತಾ ಇದ್ದೀರಿ ತಾವೆಲ್ಲ? ಈಗ ನಮ್ಮ ಸಂಘದಿಂದ ರಗಡ ಬಂದು ಒಂದು 54 ಜನರ ಒಂದು 60 ಜನರು ಒಂದು ಗುಂಪು ಇರ್ತಾರೆ ನಮ್ಮ ಸಂಘದಾಗ. ಮೊದಲು ನಾವು 60 ಜನರಿಗೆ ತಯಾರು ಮಾಡಿದ್ವಿ. ಅವ್ರು ಮಾಡಿದ್ರೆ ಅವ್ರು ಒಬ್ಬೊಬ್ರು ತಾವು 10 ಮಂದಿಗೆ ಹೇಳ್ಕೊತ ಪ್ರತಿಯೊಬ್ಬರು ನಾನು ಮಾಡ್ಬೇಕಪ್ಪ ಅನ್ನೋದು ಎಲ್ಲರ ಜನರು ಮಂದಟ್ಟು ಮಾಡಿಬಿಟ್ಟದ್ರು. ಹೀಗಾಗಿ ರೀ ಆಟೋಮೆಟಿಕ್ ಸಾವಯವ ಜಾಸ್ತಿ ಆಗಿಬಿಟ್ಟದ್ರು. ಒಬ್ಬರದಿಂದ ನೋಡಿ ಒಬ್ಬರು, ಒಬ್ಬರದಿಂದ ನೋಡಿ ಒಬ್ಬರು. ರೈತರು ಏನೋ ಒಬ್ರು ಯಾರು ಒಂದು ಬೆಳೆ ಮಾಡಿ ಅದು ಹೆಚ್ಚು ಉತ್ಪನ್ನ ತೊಗೊಂಡ್ರೆ ಅದು ಮುಂದಿನ ವರ್ಷ ರೇಟ್ ಇರ್ತದ ಬಿಡ್ತದ ಗೊತ್ತಿಲ್ಲ. ಎಲ್ಲರೂ ದಡ ಅದೇ ಮಾಡುದು, ಒಬ್ಬ ತೊಗರಿ ಬೆಳೆದಂಗೆ ತೊಗರಿನ ಬೆಳೆದು, ಒಬ್ಬ ಉಳ್ಳಾಗಡ್ಡೆ ಬೆಳೆದಂಗೆ ಉಳ್ಳಾಗಡ್ಡೆ ಬೆಳೆದು, ಈ ರೀತಿ ಜನರ ಬಳಿ ಇರೋದ್ರಿಂದ ಈಗ ಅವನು ಸಾವಯವ ಮಾಡಿ ಅವನಿಗೂ ಖರ್ಚು ಕಮ್ಮಿ ಆಗ್ಯದ, ಅವನು ಉತ್ಪನ್ನ ಹೆಚ್ಚಾಗಿದೆ ಅಂತೇಳಿ ಇದಕ್ಕೂ ಜನನು ಬೆನ್ನತ್ತಿ ಬಿಟ್ರೆ. ಈಗ ಹೆಂಗೆ ಬೆಳೆ ಮಾಡ್ಲಿಕ್ಕೆ ಅವನು ಅದು ಮಾಡ್ಯ ನಾನು ಮಾಡ್ಬೇಕು ಅನ್ನೋದಾದ್ರ ಅವನು ಸಾವಯವ ಮಾಡ್ಯನ ಅವನಿಗೆ ಸರ್ಕಾರಿ ಖಾತ ಕಮ್ಮಿ ಆಗ್ಯದ, ಔಷಧ ಕಡಿಮೆ ತಿಂದ ಅಂತೇಳಿ ತಿಪ್ಪಿ ಖಾತ ಗಂಜಲಾಗಲಿ ಎರೆಗಳ ಖಾತ ಆಗಲಿ ತಮ್ಮ ತಮ್ಮ ಹೊಲದಾಗ ತಾನೇ ಮಾಡ್ಕೊಳ್ಳೋದು, ಇವೆಲ್ಲ ಕಟ್ಟಿಗೆ ಇದು ಸುಡೋದು ಬಂದ್ ಮಾಡೋದು, ಆಟೋಮೆಟಿಕ್ ಜನರಲ್ಲಿ ತಂತಾನೇ ಬರ್ಲಿಕ್ಕತ್ತಾರ. ಇನ್ನೊಂದು 10% ಉಳಿದದ, ಇನ್ನು ಮುಂದಿನ ದಿನಮಾನದಾಗ ಅದನ್ನು ಕಮ್ಮಿ ಆಗ್ತದ ನಮ್ಮ ನೂರಕ್ಕೆ 100 ಅಭಿಪ್ರಾಯ. ಈಗ ನಾವು ಈ ಕಾಲಧರ್ಮವನ್ನು ನೋಡ್ತಾ ಇದ್ದೀವಿ, ಎಲ್ಲಿ ನೋಡೋದಲ್ಲೆಲ್ಲ ಲಾಭ ಲಾಭ ಲಾಭ ಬೇಕು ಅನ್ನುವಂಥದ್ದು, ಭಾಳ ಲಾಭ ಬೇಕು ಅನ್ನುವಂಥದ್ದು. ಆದರೆ ನಿಮ್ಮ ಅನುಭವದ ಪ್ರಕಾರ ನಾವು ಲಾಭದ ಸಲುವಾಗಿ ಕೃಷಿಯನ್ನು ಮಾಡಬೇಕು ಅಥವಾ ನಮ್ಮ ಫ್ಯಾಮಿಲಿಗೆ ನಮ್ಮ ಸಂಬಂಧಿಕರಿಗೆ ಆರಾಮಿರುವಂಥದ್ದು ಖುಷಿಯಿಂದ ಇರುವಂಥದ್ದು ಆರೋಗ್ಯಪೂರ್ಣವಾಗಿರುವಂಥದ್ದು ಇಂಥ ಒಂದು ಸನ್ನಿವೇಶ ನಿರ್ಮಾಣ ಆಗಬೇಕು ನಮ್ಮ ಕೃಷಿಯಿಂದ ಇಷ್ಟು ಸಾಕು, ಅಥವಾ ನಮಗೆ ಲಾಭ ಬೇಕು ಲಾಭ ಬೇಕು ಅಂದ್ರೆ ಬೆನ್ ಹತ್ತಬೇಕು, ಯಾವ್ದು ಬರೋಬ್ರಿ ಅಂತೀರಿ? ನೀವು ಹ್ಯಾಂಗ್ ಮಾಡಿದ್ರು ಲಾಭ ಆಗಿ ಆಯ್ತು. ಕೃಷಿ ಅಂದ್ರೆ ನಾವು ಅದಕ್ಕೊಂದು ಬಿಸ್ನೆಸ್ ಟೈಪ್ ತಿಳ್ಕೊಂಡು ಹೋಗೋದ್ರಿ. ಮಾಡೋದಂತಂದ್ರೆ ಕಮರ್ಷಿಯಲ್ ಆಗಿ ವಿಚಾರ ಮಾಡೋದು, ನಾವು ನಿಂಬೆ ಗಿಡ ಮಾಡ್ತೀವಿ ಅಂದ್ರೆ ಕಮರ್ಷಿಯಲ್, ಹಣ್ಣು ಹಂಪಲು ಮಾಡ್ತೀವಿ ಅಂದ್ರೆ ಎಲ್ಲ ಕಮರ್ಷಿಯಲ್ ಆಗ್ತದೆ. ನಮ್ಮ ನಿರ್ವಹಣೆ ವೆಚ್ಚ ಕಡಿಮೆ ಐತಪ್ಪ ಅಂದ್ರೆ ಆಟೋಮೆಟಿಕ್ ಲಾಭ ಆಗ್ತದೆ. ವಿಷಯಮುಕ್ತ ಆಹಾರ ಉಣ್ಣದ್ರೆ ನಮ್ಮ ಆರೋಗ್ಯ ಹೆಚ್ಚಾಗ್ತದೆ, ಸಂಬಂಧಿಕರ ಆರೋಗ್ಯ ಹೆಚ್ಚಾಗ್ತದೆ, ನಾವು ಯಾರಿಗೆ ಕೊಡ್ತೀವೋ ಆ ಹಣ ತಿನ್ನೋರಿಗೆ ನಮ್ಮ ಬೆಳೆ ಉಣ್ಣೋರಿಗೆ ಅವ್ರಿಗೂ ಅನುಕೂಲ ಆಗ್ತದೆ. ವಿಷಮುಕ್ತ ಆಹಾರ ಬೆಳೆಯೋದ್ರಿಂದ ರೈತರಿಗೆ ಬೆಳೆದ್ರೆ ಒಬ್ಬ ರೈತ ಬೆಳೆದ್ರೆ 100 ಮಂದಿ ಉಣ್ತಾರೆ, ಅದೇ 100 ಮಂದಿ ಬೆಳ್ಕತ್ತಾರೆ, ತಾಲೂಕು ಮಟ್ಟಲ್ಲಿ ಆಯ್ತು ಜಿಲ್ಲಾ ಮಟ್ಟಲ್ಲಿ ಆಯ್ತು. ಹಿಂಗೆ ಆಟೋಮೆಟಿಕ್ ಸಾವಯವದತ್ತ ಬಂದ್ರೆ ಕೃಷಿಯೊಳಗೆ ಲಾಭನೂ ಆಗ್ತದೆ, ವಿಷಮುಕ್ತ ಆಹಾರ ಉಣ್ಣೋದನ್ನು ಆಗ್ತದೆ, ಎಲ್ಲ ರೀತಿ ಜನರಿಗೆ ಅನುಕೂಲ ಆಗ್ತದೆ. ನಾವು ಸಾಮಾನ್ಯವಾಗಿ ನೋಡ್ತಾ ಇದ್ದೀವಿ ರೈತರು ಒಬ್ಬಂಟಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ, ಕೂಡುವುದು ಕೂಡಿದರೆ ಅವರಿಗೆ ಬಹಳಷ್ಟು ಲಾಭಗಳದಾವೆ. ಈ ವಿಷಯ ಸಂಘದ ಮೂಲಕ ನಾವು ಅವರಿಗೆ ರೈತರಿಗೆ ಸಂಘ ಯಾವ ರೀತಿ ಕೆಲಸ ಮಾಡಿದ್ರೆ ನಿಮಗೆ ಅನುಕೂಲ ಆಗ್ತದೆ ಅನ್ನುವಂಥದ್ದು ಅವ್ರಿಗೆ ಹೇಳಬೇಕಾಗ್ತದೆ. ಅಥವಾ ತಿಳುವಳಿಕೆ ಇರ್ತದೆ ಇಲ್ಲಂತಲ್ಲ, ಸಾಮೂಹಿಕವಾಗಿ ನಾವು ಕೆಲಸ ಮಾಡೋದ್ರಿಂದ ನಮಗೆ ಎಲ್ಲ ಕೆಲಸಗಳು ಸರಳ ಆಗ್ತವ. ಇಂಥ ಒಂದು ಪ್ರಯತ್ನ ತಾವು ಏನಾದರೂ ಮಾಡ್ತಾ ಇದ್ರೆ, ಎಲ್ಲ ಕೃಷಿ ಚಟುವಟಿಕೆಗಳಿರ್ಬೋದು, ಭೂಮಿ ತಯಾರು ಮಾಡ್ಕೊಂಡು ಮಾರ್ಕೆಟಿಗೆ ಒಯ್ಯೋ ತನಕನೂ ಸಾಮೂಹಿಕವಾಗಿ ನಾವು ಕೆಲಸ ಮಾಡೋಣ. ಎಲ್ಲರ ಹೊಲದ ಕೆಲಸಗಳು ಆಗ್ತವ, ಎಲ್ಲರ ಕೆಲಸಗಳು ಸರಿಯಾದ ಟೈಮಿಗೆ ಆಗ್ತವ, ಶ್ರಮ ಕಡಿಮೆ ಆಗ್ತದೆ, ವೆಚ್ಚ ಕಡಿಮೆ ಆಗ್ತದೆ, ಮತ್ತೆ ನಮ್ಮ ಲಾಭ ಹೆಚ್ಚಾಗ್ತದೆ. ಒಗ್ಗೂಡಿ ಕೆಲಸ ಮಾಡೋದ್ರಿಂದ ನಾವು ನಮ್ಮ ಹಕ್ಕಿಗಾಗಿ ಸಹಿತ ನಾವು ಆರಾಮಾಗಿ ಹೋರಾಡಬಹುದು, ಡಿಮ್ಯಾಂಡ್ ಅನ್ನ ನಾವು ಬೇಡಿಕೆಯನ್ನ ಪೂರ್ಣಗೊಳಿಸಿಕೊಳ್ಬಹುದು. ಈ ವಿಚಾರ ಏನಾದರೂ ತಮ್ಮಲ್ಲಿ ಚರ್ಚೆ ಮಾಡಿ ಅದರ ಪ್ರಕಾರ ನಡೀತಾ ಇದ್ದೀರಾ? ಹೊರಗಡೆ ಸಾಕಷ್ಟು ಕಾರ್ಯಕ್ರಮಗಳು ಮಾಡಿದೇವ್ರಿ, ಬೆನ್ನ ಹತ್ತಿ ಅವ್ರಿಗೆ ಬಾಡಿಸಲು ಕಚ್ಚಿದೀವಿ. ಸುಮಾರು 100 ರೈತರು ಕೂಡಿ ನಮ್ಮ ಹೊಲದಾಗ ಒಂದ್ಸಲ ಕಾರ್ಯಕ್ರಮ ಮಾಡುದು, ಮತ್ತೊಬ್ಬರ ಹೊಲದಾಗ ಒಂದ್ಸಲ ಕಾರ್ಯಕ್ರಮ ಮಾಡುದು. ಕಾರ್ಯಕ್ರಮ ಮಾಡಿ ರೈತರಿಗೆ ಒಟ್ಟು ಕೂಡಿಸೋದ್ರಿಂದ ನಾವು ಹಿಂಗೆ ಮಾಡಿದ್ರೆ ಆ ದಾರಿಗೆ ಬರ್ತೇವಪ್ಪ ಅನ್ನೋದು ಭಾಳ ಪ್ರೇರಣೆ ಆಗ್ಯದ. ನಾವು ಸಂಘ ಮಾಡೋದ್ರಿಂದ, ಸಂಘದಿಂದ ತಿಳುವಳಿಕೆ ಇರೋದ್ರಿಂದ, ದರ್ಸಲಾಗಿ ಪಟ್ಟಣ ಶೆಟ್ಟಿಯವರಾಗಿರ್ಬೋದು, ಗವಿಮಠ ಆಗಿರ್ಬೋದು, ಆಮ್ಯಾಗೆ ನಮ್ಮದು ಆರ್ ಎಸ್ ಕೆ ಇಂಡಿಯವರಾಗಿರ್ಬೋದು, ಯಾರ್ಯಾವ ತಂತ್ರಜ್ಞಾನದವ್ರು ಕರೆಸಿ, ಅದ್ರ ಎಕ್ಸ್ಪರ್ಟ್ರ್ ಕರೆಸಿ, ನಿಂಬೆಹಣ್ಣ ನಿಂಬೆಹಣ್ಣ ಸಣ್ಣ ಬೆಳೆಯವರಿಗೆ, ತೊಗರಿಯವರಿಗೆ ಯಾವ ಸೀಸನ್ದಾಗ ಯಾವ ಬೆಳೆ ಬರ್ತದೆ, ಕೃಷಿ ಮಹಾವಿದ್ಯಾಲಯದವ್ರಿಗೆ ಕರೆಸೋದು ಅಲ್ಲಿ. ಆಮ್ಯಾಗ ನಾವು ಕೃಷಿ ಮೇಳಗಳಿಗೆ ಕರ್ಕೊಂಡು ಹೋಗ್ತೀವಿ, ಬೆನ್ನ ಹತ್ತಿ ಅವ್ರು ಪ್ರೇರೇಪಿಸಿ ನಡ್ರಿ ಕೃಷಿ ಮೇಳ ನೋಡಕತ್ತೀವಿ. ಹಿಂಗೆ ಎಲ್ಲ ಕಡೆ ಕರ್ಕೊಂಡು ಹೋಗೋದ್ರಿಂದ, ಮತ್ತೊಂದು ಮತ್ತೊಬ್ಬರು ತೋಟ ತೋರಿಸೋದ್ರಿಂದ ಆಟೋಮೆಟಿಕ್ ಜನರಲ್ಲಿ ಭಾಳ ಅದರ ಬಗ್ಗೆ ಪ್ರೇರಣೆ ಆಗಿದೆ, ನಾವು ಮಾಡಬೇಕಪ್ಪ ಅನ್ನೋ ಹುಮ್ಮಸ್ಸು ಬಂದವು. ಅದಕ್ಕೆ ಕೃಷಿಯತ್ತ ಭಾಳ ಜನ ಒಲವು ತೋರಿಸಕತ್ತಾರ್ರಿ, ಕೃಷಿ ಒಳಗೆ ಉತ್ಪನ್ನ ಜಾಸ್ತಿ ಆಗ್ಯದ. ಈಗ ಒಂದು ಲೆಕ್ಕ ಅಂತಂದ್ರೆ, ಒಂದು ಎಕರೆಗೆ ಒಂದು ವರ್ಷಕ್ಕೆ ನಿಮ್ಮ ಜಮೀನಿನಿಂದ ನೀವು ಎಷ್ಟು ಆದಾಯ ಮಾಡ್ಕೊಳ್ತಾ ಇದ್ದೀರಿ? ನಾವು ಕಬ್ಬಿನೊಳಗೆ ಸಾವಯವ ಮಾಡ್ಕೊತ ಮೊದಲು ನಮಗೊಂದು ಕಮ್ಮಿ ಆಯ್ತು ಉತ್ಪನ್ನ. ಮೊದಲೆಲ್ಲ ರಾಸಾಯನಿಕ ಹಾಕ್ತಿದ್ದೆವು, 50 ಟನ್ ಬೆಳಿತಿದ್ದೆವು, ಸಾವಯವ ಹಾಕಿದ್ಮ್ಯಾಗ 20-25 ಟನ್, 30 ಟನ್, 35 ಟನ್, ಅವರೇಜ್ ನಮ್ಮಲ್ಲಿ ಒಂದು ಎಕರೆಗೆ 30-40 ಟನ್ ನಾವು ಕಬ್ಬು ಬೆಳಿತೀವಿ. ಏನೋ 1 ರೂಪಾಯಿ ಸರ್ಕಾರಿ ಖಾತೆ ಹಾಕಲಾರ್ದು. ಹಿಂಗಾಗಿ ನಮ್ಗೆ ಆರಾಮ ಅನಿಸ್ತದೆ, ಅದೇನು ವೆಚ್ಚನೂ ಕಡಿಮೆ ಇರ್ತದೆ, ಉತ್ಪನ್ನ ಎಕರೆಗೆ 30-40 ಟನ್ ಬಂದ್ರೆ ನಮಗೇನು ಕಡಿಮೆ ಅನಿಸಂಗಿಲ್ಲ. ಅದಕ್ಕೆ ಸಾವಯವ ಕೃಷಿ ಮಾಡೋದ್ರಿಂದ ರೈತರಿಗೆ ಆದಾಯನೂ ಜಾಸ್ತಿ ಆಗ್ತದೆ, ಭೂಮಿನೂ ಫಲವತ್ತತೆ ಉಳಿತದೆ. ಹಿಂಗಾಗಿ ಮಾಡೋದ್ರಿಂದ ಏನು ತೊಂದರೆ ಆಗಬೇಕು. ಈ ಒಂದು 2-3 ಎಕರೆ ಇಟ್ಕೊಂಡು ಅಥವಾ ಅದಕ್ಕಿಂತ ಕಡಿಮೆ ಭೂಮಿಯನ್ನು ಇಟ್ಕೊಂಡು ಒಂದು ಕುಟುಂಬದವರು ಅಗದಿ ಆರಾಮಾಗಿ ಸಾವಯವ ಕೃಷಿ ಮೇಲೆ ಬದುಕು ನಡೆಸ್ಬೋದಂತೀರಿ? ಆರಾಮಾಗಿ ಬದುಕ್ಬೋದು ರೀ, ರಗಡ್ರಿ. ಅಂಥವೆಲ್ಲ 100 ಜಮೀನುಗಳು ಅವ್ರು ರೈತರಿಗೆ ತೋರಿಸ್ಕೊಂಬಂದಿದ್ದೇವ್ರಿ. ಒಂದು ಬಿಗಿ ಒಳಗೆ ಎಷ್ಟು ಬೆಳೆ ಮಾಡ್ರ, ಒಂದು ಎಕರೆದಾಗ ಒಬ್ಬೊಬ್ಬ ರೈತರು 10-15 ಬೆಳೆ ಮಾಡ್ಯಾರ. ಅಂಥವೆಲ್ಲ ಅವ್ರಿಗೆ ತೋರಿಸಿ ಮಾದರಿಯಾಗಿ ಅವು ಸಣ್ಣ ರೈತರಿಗೆಲ್ಲ ಕಾಯಿಪಲ್ಲೆ ಬೆಳಿಲಿಕ್ಕೆ ಹಚ್ಚಿ, 1000 ಕಾಯಿಪಲ್ಲೆ ಬೆಳಿಲಿಕ್ಕೆ ರೇಟ್ನೂ ಜಾಸ್ತಿ ಸಿಗ್ತದೆ. ಆಮ್ಯಾಗ ಇಲ್ಲಿ ನಮ್ಮಲ್ಲಿ ಈ ಆಕಳ ಹಾಲಿನಕ್ಕಿಂತ ಗಿರ್ ಆಕಳುಗಳು ತರಿಸ್ಕೊಟ್ಟಿವಿ ರೀ. ಗಿರ್ ಆಕಳ ಅಲ್ಲ, ಜಾಸ್ತಿ ರೇಟ್ ತೊಗೊಂಡ್ರು ಜನರಿಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದಪ್ಪ ಅಂತೇಳಿ ಅವನು ಈಗೆಲ್ಲ ಹಾಲಿನೊಳಗೆ ಅದ್ರ ಹೆಂಡಿ ಉಚ್ಚಿ ಮಹತ್ವನೂ ಜಾಸ್ತಿ ಅಂತೇಳಿ ಗಿರ್ ತಳಿ ಆಕಳುಗಳನ್ನು ನಾವು ಮಾಡಿಸ್ಕತ್ತೀವಿ ರೈತರಿಗೆ. ಫಸ್ಟ್ ಅಪ್ಪ ನಾವೇ ಒಂದು ಹಾಕ್ ತಂದೇವು, ಮೊದಲು ನಾವು ತರೋದ್ರ ಮತ್ತೊಬ್ಬರಿಗೆ ತರಿಸಿದೆವು, ಅವರೇ ಮೊದಲು ನೀವು ನೋಡ್ರಿ ಅಂದೇವು. ಅವ್ರ ಕಾಲ ಕೈಯ ಹಿಡಿದು ಮೈ ಕೈ ನುಸೋದು ಆಟೋಮೆಟಿಕ್ ಕಡಿಮೆ ಆಗತ್ತದೆ. ಶುಗರ್ ಬಿ ಪಿ ಇದ್ದವ್ರಿಗೆ ನೋಡಿದ್ರೆ ಹಾಲ ಅದರ ತುಪ್ಪ ಉಣೋದ್ರಿಂದ ಕ್ಯಾನ್ಸರ್ ರೋಗನೂ ಬರೋಂಗಿಲ್ಲ, ರೋಗ ನಿರೋಧಕ ಶಕ್ತಿನೂ ಜಾಸ್ತಿ ಆಗೋದ್ರಿಂದ ಜನರಿಗೆ ಯಾರು ಮಾಡ್ಕೊಳ್ಳೋವಂಥದ್ರು, ಯಾರು ದನ ಕಟ್ಟರು, ಅವ್ರಿಗೆ ಒಂದು ಇಂಥದ್ದು ಮಾಡ್ಲಿಕ್ಕೆ ಆವಿಷ್ಕರಣೆ ಮಾಡ್ಲಿಕ್ಕೆ. ಯಾರಾದರೂ ತಮ್ಮ ಜೋಡಿ ಮಾತಾಡಬೇಕು ಅಂತಂದ್ರೆ ಅವರಿಗೆ ತಮ್ಮ ಮೊಬೈಲ್ ನಂಬರ್ ಕೊಡ್ತೀರಿ? ಹಾಂ, 100 ಮೊಬೈಲ್ ನಂಬರ್ ಕೊಡ್ತೀವಿ ರೀ, 9980-25-86-34. ಯಾವಾಗ ಬೇಕಾದಕ್ಕೂ ಸಂಪರ್ಕ ಮಾಡಿರಿ, ಯಾವ ಬೇಕಾದ ಬೆಳೆ ಬಗ್ಗೆ ಕೇಳ್ರಿ, ಯಾವುದು ಬಗ್ಗೆ ಕೃಷಿ ಬಗ್ಗೆನೂ ಕೇಳ್ರಿ, ಹೇಳಕ್ಕೆ ಯಾವಾಗ ಭೀ ಸದಾ ರೈತರ ಸೇವಾ ಮಾಡ್ಲಿಕ್ಕೆ 24 ಯಾವಾಗ ಭೀ ಸದಾ ಸಿದ್ರಿ. ಆತ್ಮೀಯರೇ, ಅಶೋಕ್ ಕುಲಕರ್ಣಿ ಅವರು ಏನು ತಮ್ಮ ನಂಬರ್ ಅನ್ನ ಹೇಳಿದ್ದಾರೆ, ನಾನು ಇನ್ನೊಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9990-25-86-34 ಈ ನಂಬರ್ನ ಸಂಪರ್ಕ ಮಾಡಿ ಅವ್ರು ಹೇಳ್ದಂಗೆ ಯಾವಾಗಾದರೂ ತಮ್ಮ ಪ್ರಶ್ನೆಗಳನ್ನು ಅವರಿಗೆ ಕೇಳ್ಬೋದು, ಅನುಮಾನಗಳನ್ನು ಪರಿಹರಿಸಿಕೊಳ್ಬೋದು. ಒಳ್ಳೆಯದು ಅಶೋಕ್ ಬಿಂದುರಾವ್ ಕುಲಕರ್ಣಿ ನಾಡಗೌಡವರೇ, ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರಿಗೆ ತಮ್ಮ ಕೃಷಿಯ ಅನುಭವಗಳನ್ನು, ವಿಶೇಷವಾಗಿ ಸಾವಯವ ಕೃಷಿ ಮಾಡಿಕೊಂಡ್ರೆ ಅದನ್ನು ಕೂಡ ಸಾಮೂಹಿಕವಾಗಿ ನಾವು ಮಾಡುವಂಥ ಒಂದು ವ್ಯವಸ್ಥೆ ಮಾಡಿಕೊಂಡ್ರೆ ನಮಗೆ ಭಾಳಷ್ಟು ಅನುಕೂಲಗಳಾಗ್ತಾವೆ ಅನ್ನುವಂಥ ವಿಚಾರವನ್ನು ಹೇಳಿದ್ರಿ. ತಮ್ಮ ಕೃಷಿ ಯಾವ ರೀತಿ ಇಲ್ಲಿ ತನಕ ನಡ್ಕೊಂಡು ಬಂದಿದೆ, ಯಾವ ರೀತಿ ಅದನ್ನು ಬೆಳೆಸಿದ್ರಿ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ವಿಚಾರಗಳನ್ನು ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ಹಂಚಿಕೊಂಡಿದ್ದೀರಿ. ಈ ಒಂದು ವಿಚಾರವನ್ನು ಅವರು ಕಲಿತು ಅವರಿಗೆ ಈ ಮಾತಿನಿಂದ ಅವರಿಗೆ ಪ್ರೇರಣೆ ಸಿಗ್ತದೆ ಅಂತ ಹೇಳಿ ನಾವು ಭಾವಿಸ್ತೀವಿ. ವಿಶೇಷವಾಗಿ ಯುವ ರೈತರೇನಿದ್ದಾರೆ, ಇವತ್ತಿನ ದಿವಸ ಅವರು ಕಲಿಯುವಂಥದ್ದು ಭಾಳ ಅದ. ಅಂಥ ಎಲ್ಲ ಪಾಠಗಳು ನಿಮ್ಮ ಹೊಲಕ್ಕೆ ಬಂದ್ರೆ, ತೋಟಕ್ಕೆ ಬಂದ್ರೆ ಇಲ್ಲಿ ಕಲಿಯೋದಕ್ಕೆ ಸಿಗ್ತದೆ. ಅದಕ್ಕೆ ಒಂದು ವಿನಂತಿ ಏನಂತಂದ್ರೆ, ಯುವ ರೈತರಿಗೆ ಹಲಸಂಗಿ ಒಳಗಿರುವಂಥ ಅಶೋಕ್ ಕುಲಕರ್ಣಿಯವರ ತೋಟಕ್ಕೆ ಬರ್ರಿ, ಬಂದು ನೋಡ್ರಿ, ಇಲ್ಲಿ ಏನು ಚಟುವಟಿಕೆಗಳು ನಡೆದವ, ಇಲ್ಲಿ ಏನು ಬೆಳೆಗಳದಾವ, ಯಾವ ರೀತಿ ಆದಂಥ ಒಂದು ತಂತ್ರಜ್ಞಾನ ಇಲ್ಲಿ ಉಪಯೋಗ ಆಗ್ತಾ ಇದೆ, ಇವನ್ನೆಲ್ಲ ಅವರು ತೋರಿಸೋದಕ್ಕೆ ತಯಾರಿದ್ದಾರೆ, ಮತ್ತೆ ನಿಮಗೆ ಪಾಠ ಮಾಡೋದಕ್ಕೂ ಕೂಡ ಅವರು ಸಿದ್ಧರಿದ್ದಾರೆ. ಸಾವಯವ ಕೃಷಿಯತ್ತ ತಂತ್ರಜ್ಞಾನದತ್ತ ಬಂದ್ರೆ ಯಾವ ಕಾಲಕ್ಕೂ ರೈತರಿಗೆ ಏನೂ ಕಡಿಮೆ ಬೀಳಲ್ಲ. ಈ ಮೂಲಕ ರೈತರಿಗೆ ತಿಳಿಸಿರೋದೇನಪ್ಪ ಅಂದ್ರೆ, ಹೆಚ್ಚಿನ ಪ್ರಮಾಣದಾಗ ತಂತ್ರಜ್ಞಾನ ಒಕ್ಕಲ್ತನ ಮಾಡ್ರಿ, ಹಳೆ ಪದ್ಧತಿ ಒಕ್ಕಲ್ತನ ಬಿಡ್ರಿ, ಡ್ರಿಪ್ ಇರಿಗೇಷನ್ ಮಾಡ್ರಿ, ಸ್ಪ್ರಿಂಕ್ಲರ್ ಮಾಡ್ರಿ. ಮಾಡೋದ್ರಿಂದ ಆಟೋಮೆಟಿಕ್ ರೈತರಿಗೆ ಲಾಭದಾಯಕ ಜಾಸ್ತಿನೇ ಆಗ್ತದ, ಹೊರತಾಗಿ ಅದರಿಂದ ಕಡಿಮೆ ಆಗಂಗಿಲ್ಲ ಅನ್ನೋಂತ ಅನಿಸಿಕೆಯನ್ನ ಹಾಕುತ್ತೆ. ಇಲ್ಲಿ ತನಕ ಏನು ತಾವು ನಮ್ಮ ಎಲ್ಲ ರೈತರ ಜೊತೆಗೆ ಸಂವಾದ ಮಾಡಿದ್ದೀರಿ ಅದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಈಗ ಕೇಳಿ ಜಾನಪದ ಗೀತೆ. ಬೇಗ ನೀ ಬಾರೆ ಬಳಿ ಬೇಗ ಕಂಡಿನಿ ಯಾರು ನಿನ್ನಂಗಿಲ್ಲ, ಕಂಡಿನಿ ಯಾರು ನಿನ್ನಂಗಿಲ್ಲ. ಹರೆಯದ ವಯಸ್ಸು ನಿನ್ನ ಮ್ಯಾಗೆ ಮನಸ್ಸು, ಈ ತಪ್ಪು ನನ್ನದಲ್ಲ, ಅಯ್ಯೋ ಈ ತಪ್ಪು ನನ್ನದಲ್ಲ. ಊರಾಗೆ ಎಷ್ಟೋ ಹೆಣ್ಗಳ ಕಂಡಿನಿ ಯಾರು ನಿನ್ನಂಗಿಲ್ಲ, ಕಂಡಿನಿ ಯಾರು ನಿನ್ನಂಗಿಲ್ಲ. ಹರೆಯದ